ರೈತ ತರಬೇತಿ ಕೇಂದ್ರ ಇರುವಕ್ಕೆ ಇದರ ಮುಖ್ಯಸ್ಥರಾದ ಡಾಕ್ಟರ್ ಬಿ ಕೆ ಶಿವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಇಂದು ಅವರು ನಮಗೆ ಭತ್ತದ ಸಸಿ ಮಡಿಯಲ್ಲಿ ಸಸ್ಯ ಸಂರಕ್ಷಣೆ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಇಂದಿನ ವಿಷಯದ ಬಗ್ಗೆ ತಾವು ಅಂತಂದ್ರೆ ಭತ್ತದ ಸಸಿ ಮಡಿಯಲ್ಲಿ ಸಸ್ಯ ಸಂರಕ್ಷಣೆ ಈ ಕುರಿತು ತಾವೇನು ಹೇಳ್ತೀರಾ ಸರ್? ಪ್ರಾರಂಭದಲ್ಲಿ ಈಗ ಮಳೆ ಅಂತಂದ್ರೆ ಮುಂಗಾರು ಪ್ರಾರಂಭವಾಯಿತು, ಈ ಕುರಿತಾಗಿ ರೈತರಿಗೆ ಸರ್? ಈಗ ಮುಂಗಾರು ಪ್ರಾರಂಭ ಆಗಿರೋದ್ರಿಂದ ರೈತರು ಆಗಲೇ ಕೆಲವು ಕಡೆ ಸಸಿ ಮಡಿ ಬಿಟ್ಕೊಳಕ್ ಶುರು ಮಾಡ್ತಾರೆ. ಇನ್ನು ಸ್ವಲ್ಪ ದಿನ ಹೋದ ತಕ್ಷಣ ಬಿತ್ತನೆ ಬೀಜನೂ ಭತ್ತನ ನೇರವಾಗಿ ಬಿತ್ತನೆ ಮಾಡಿಸಿದ್ದಾರೆ. ಒಟ್ಟು ಈ ಭತ್ತ ನಮ್ಮ ರಾಜ್ಯದ ರೈತರಿಗೆ ಮುಖ್ಯ ಆಹಾರವಾದ ಬೆಳೆ. ಸುಮಾರು 15 ಲಕ್ಷ ಹೆಕ್ಟೇರ್ ಪ್ರದೇಶಗಳಿಂದನು ಹೆಚ್ಚಿನ ಪ್ರದೇಶದಲ್ಲಿ ಭತ್ತ ಬೆಳೀತಾ ಇದ್ದಾರೆ. ಒಂದು ಹೆಕ್ಟೇರ್ಗೆ 40 ಕ್ವಿಂಟಲ್ ಸರಾಸರಿ ಇಳುವರಿ ಬರಬಹುದು. ಇದು ತುಂಬಾ ಕಡಿಮೆ. ಯಾಕಂತಂದ್ರೆ ನಾವು ಸಸ್ಯ ಸಂರಕ್ಷಣೆ ತೆಗೆದುಕೊಳ್ಳಲು ಉದಾಸೀನ ಮಾಡಿರ್ತೀವಿ. ಈ ನಿರ್ವಹಣೆ ಮಾಡಿದ್ರೆ, ನಿರ್ವಹಣೆ ಅಂದ್ರೆ ಯಾವ ರೀತಿ ಮಾಡ್ಬೇಕಂತೇಳಿ, ಮೊದಲ ಹಂತದಿಂದ ಅಂದ್ರೆ ಬೀಜೋಪಚಾರದಿಂದ ಹಿಡಿದು ರಾಸಾಯನಿಕ ವಸ್ತುಗಳನ್ನು ಸಹ ಬಳಸ್ಕೊಂಡ್ಬಿಟ್ಟು ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ನಂತರ ಆಗಾಗ ಏನೇನು ಕೀಟಗಳು ಬರುತ್ತವೋ ಅದಕ್ಕೆ ತಕ್ಕಂತೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ನಾವು ಸಿಂಪರಣೆ ಮಾಡಿದ್ರೆ ಇಳುವರಿ ಹೆಚ್ಚಿಗೆ ಮಾಡ್ಕೋಬಹುದು, ಗುಣಮಟ್ಟನು ಕಾಪಾಡ್ಕೋಬಹುದು. ಈ ಪ್ರಾರಂಭದಲ್ಲಿ ಬೀಜೋಪಚಾರಕ್ಕಿಂತ ಮುಂಚಿತವಾಗಿ ಭತ್ತದ ಬೀಜಗಳ ಆಯ್ಕೆ ಈ ಕುರಿತಾಗಿ ರೈತರು ಯಾವ ರೀತಿಯಾದ ಒಂದು ಭತ್ತಗಳ ಆಯ್ಕೆಯನ್ನು ಮಾಡ್ಕೋಬೇಕು ಅಂತ ಹೇಳ್ತೀರಿ ಸರ್? ಭತ್ತದ ತಳಿಗಳನ್ನು ನಮ್ಮ ಪ್ರದೇಶಕ್ಕೆ ಏನು ಸೂಕ್ತವಾದ ತಳಿಗಳಂತ ತಿಳಿಸಿರ್ತಾರೋ ಅಂತ ತಳಿಗಳನ್ನು ನಾವು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಬೀಜೋಪಚಾರ ಮಾಡ್ಕೋಬೇಕು. ಈ ಬೀಜೋಪಚಾರ ಅಂತ ಅಂದಾಗ ಯಾವ ರೀತಿ ಬೀಜೋಪಚಾರವನ್ನ ಭತ್ತದ ಬೀಜಗಳಿಗೆ ಮಾಡ್ಕೋಬೇಕು ಅಂತ? ಭತ್ತದ ಬೀಜಕ್ಕೆ 3 ತರ ನಾವು ಬೀಜೋಪಚಾರ ಮಾಡಬಹುದು. ಒಂದು, ಉಪ್ಪು ನೀರಿನ ದ್ರಾವಣ ಮಾಡಬಹುದು, ಇಲ್ಲಾಂದ್ರೆ ಬಿಸಿನೀರಿನ ಉಪಚಾರ ಮಾಡಬಹುದು, ಇಲ್ಲಾಂದ್ರೆ ರಾಸಾಯನಿಕ ವಸ್ತುಗಳನ್ನು ಬಳಸಿಬಿಟ್ಟು ಮಿಶ್ರಣ ಮಾಡೋದ್ರಿಂದ ರೋಗ ಮತ್ತು ಕೀಟಗಳನ್ನು ಎರಡೂ ಹತೋಟಿ ಮಾಡಬಹುದು. ಉಪ್ಪು ನೀರಿನ ದ್ರಾವಣ ಅಂದ್ರೆ ಯಾತರಪ್ಪ ಅಂತಂದ್ರೆ, 1 ಲೀಟರ್ ಉಪ್ಪಿಗೆ 4 ಲೀಟರ್ ನೀರು ಹಾಕಿಬಿಟ್ಟು 1 ಎಕರೆಗೆ ಬೇಕಾಗತಕ್ಕಂಥ ಭತ್ತದ ಬೀಜನ ಆ ದ್ರಾವಣದಲ್ಲಿ ನೆನೆಸಿಬಿಟ್ಟು ಒಂದು ರಾತ್ರಿ ಇಟ್ಟರೆ ಆ ಜೊಳ್ಳು ಮತ್ತೆ ರೋಗ ಅಥವಾ ಕೀಟಗಳ ಬಾಧೆ ಏನಿರ್ತಾವೋ ಎಲ್ಲ ಮೇಲ್ಗಡೆ ತೇಲಿ ಬಂದಿರ್ತಾವೆ. ಆ ಬೀಜಗಳನ್ನೆಲ್ಲ ತೆಗೆದುಬಿಟ್ಟು ಹೊರಗಡೆ ಜೊಳ್ಳು ಬೀಜ ಏನು ತಿಳಿಸಿರ್ತಾವೋ ಅದನ್ನೆಲ್ಲ ಹೊರಗಡೆ ಹಾಕಿ ಗಟ್ಟಿ ಬೀಜ ಇರ್ತಾವಲ್ಲ ಅವು ನೀರಿನಲ್ಲಿ ಒಣಗಿಸಿಬಿಟ್ಟು ಇಡಬೇಕು. ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಸುಮಾರು 12.5 ಸೆಂಟ್ಸ್ ಅಷ್ಟು ಸಸಿಮಡಿ ಜಾಗ ಬೇಕಾಗುತ್ತೆ. ಈ 12.5 ಸೆಂಟ್ಸ್ ಸಸಿಮಡಿಗೆ ಬೇಕಾಗಿದ್ದಕ್ಕಂಥ ಬೀಜಗಳನ್ನು ನಾವು ಉಪ್ಪು ನೀರಿನ ದ್ರಾವಣದಲ್ಲಿ ಉಪಚಾರ ಮಾಡಿದ್ಮೇಲೆ ಈ ಪ್ರತಿ ಬೀಜಕ್ಕೆ 1 ಕೆಜಿ ಬೀಜಕ್ಕೆ 4 ಗ್ರಾಂ ಕಾರ್ಬೆಂಡಾಜಮ್ನಿಂದ ಉಪಚಾರ ಮಾಡಿಬಿಟ್ರೆ ಬೀಜೋಪಚಾರ ಆದಂಗಾಗಿ ಮುಂದೆ ಬರ್ತಕ್ಕಂಥ ಊದುಭತ್ತ ರೋಗ ಅಂತ ಏನೈತೋ ಅದು ಭತ್ತದಲ್ಲಿ ಬರಲ್ಲ. ಆಮೇಲೆ ಪ್ರತಿ ಸಸಿಮಡಿಗೂ 5 ಮೀಟರ್ ಅಂತರದಲ್ಲಿ ಒಂದು ಬಸಿಗಾಲುವೆ ಮಾಡಬೇಕು. ಈ ರೀತಿ ಬಸಿಗಾಲುವೆ ಮಾಡಿದ್ರೆ ಸಸಿ ಹುಲಸಾಗಿ ಬಂದು ಆರೋಗ್ಯಕರವಾಗಿರ್ತದೆ. ಎರಡನೇದು ಬಿಸಿನೀರಿನ ಉಪಚಾರ ಅಂತೇಳಿ, ಬಿಸಿನೀರಿನ ಉಪಚಾರನ ನಾವು ಬೇರೆ ಬೇರೆ ಉಷ್ಣಾಂಶದಲ್ಲಿ ಬಿಸಿನೀರಿನಲ್ಲಿ ಬೀಜಗಳನ್ನು ನೆನೆಸಿ ಉಪಚಾರ ಮಾಡಬೇಕು. ಬೀಜಗಳನ್ನು 52 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ 10 ನಿಮಿಷ ನೀರಿನಲ್ಲಿ ಬಿಟ್ಟುಬೋದು. ಇಲ್ಲಾಂದ್ರೆ 54 ಡಿಗ್ರಿ ಸೆಂಟಿಗ್ರೇಡ್ಗಾದ್ರೆ 5 ನಿಮಿಷ ಬೀಜಗಳನ್ನು ಇಟ್ಟರೆ ಬಹುತೇಕ ಜೊಳ್ಳು ಬೀಜಗಳೆಲ್ಲ ಇದಾಗಿ ಹೋಗ್ತವೆ. ಅಂದ್ರೆ ಅದರಲ್ಲಿ ಏನೇ ವಿಷ ಇದು ರೋಗಾಣುಗಳಿರಲಿ ಅಥವಾ ಕೀಟದ ಮೊಟ್ಟೆ ಅಥವಾ ಕೋಶಗಳು ಯಾವನ್ನ ಇದ್ರೆ ಎಲ್ಲನೂ ಹೊರಟೋಗಿ ಸತ್ತೋಗ್ತವೆ. ಈ ಎರಡು ಯಾಂತ್ರಿಕವಾಗಿ ಮಾಡತಕ್ಕಂಥ ಬೀಜೋಪಚಾರವಾದರೆ ರಾಸಾಯನಿಕ ವಸ್ತುಗಳಿಂದನೂ ಸಹ ನಾವು ಬೀಜೋಪಚಾರ ಮಾಡಬಹುದು. ಮೊದಲನೇದಾಗಿ ಈ ರಾಸಾಯನಿಕ ವಸ್ತುಗಳಂದ್ರೆ ಥೈರಾಮು ಇಲ್ಲ ಅಗ್ರಸಾನು ಇವೆರಡರಿಗೆ ಯಾವ್ದಾದ್ರೂ ಒಂದು 2.5 ಗ್ರಾಂನಿಂದ 3 ಗ್ರಾಂನಂತೆ 1 ಕೆಜಿ ಬಿತ್ತನೆ ಬೀಜಕ್ಕೆ ಬೆರೆಸಿಬಿಟ್ಟು ಉಪಚಾರ ಮಾಡಿದರೆ ಭತ್ತಕ್ಕೆ ಬರ್ತಕ್ಕಂಥ ಬೆಂಕಿ ರೋಗನೇ ಆಗಲಿ, ಎಲೆ ಚುಕ್ಕೆ ರೋಗ ಆಗಲಿ ಅಥವಾ ಕಾಂಡಕೊಳೆ ರೋಗ ಆಗಲಿ ಇವೆಲ್ಲನೂ ಮುಂದೆ ಕಡಿಮೆ ಆಗುತ್ತೆ. ಈ ಭತ್ತದ ಸಸಿಮಡಿಯಲ್ಲಿ ರೋಗ ಮತ್ತು ಕೀಟಗಳನ್ನು ನಾಟಿ ಮಾಡಿದ್ಮೇಲೂ ಬರ್ತವೆ, ನಾಟಿಗಿಂತ ಮುಂಚೆನೂ ಬರ್ತವೆ. ಒಂದು ವೇಳೆ ನಾವು ಬೀಜೋಪಚಾರ ಮಾಡದಲೇ ಸಸಿಮಡಿ ಮಾಡಿಕೊಂಡು ಅಥವಾ ಬಿತ್ತನೆ ಮಾಡಿ ಮಾಡಿಕೊಂಡ್ರೆ ಮುಂದೆ ಗದ್ದೆಯಲ್ಲಿ ಅದು ಭತ್ತದ ಗದ್ದೆಗೆ ಅದು ರೋಗಗ್ರಸ್ತ ಗದ್ದೆ ತರ ಕಣ್ಕೊಂಡ್ಬಿಟ್ಟು ಯಾವುದೋ ಇಳುವರಿ ಕುಂಠಿತ ಆಗುತ್ತೆ. ಯಾಕಂದ್ರೆ ಜೀವಾಣುಗಳು ಇಲ್ಲಿಂದ ಮತ್ತೆ ಮುಖ್ಯ ತಾಕುಗಳಿಗೆ ಹೋಗುತ್ತದೆ. ಈ ರೀತಿ ಮಾಡೋದ್ರಿಂದ ಅನೇಕ ಕೀಟಗಳನ್ನು ನಾವು ನಿರ್ವಹಣೆ ಮಾಡುತ್ತೆ. ಭತ್ತದಲ್ಲಿ ಸುಮಾರು ಕೀಟಗಳು ಬರ್ತವೆ. ಅಂದರೆ ಅವು ಅದರಲ್ಲಿ ಮುಖ್ಯವಾಗಿ ನಮಗೆ ಸಸಿಮಡಿಯಲ್ಲಿ ಬರ್ತಕ್ಕಂಥ ಕೀಟಗಳಂದರೆ 1 ಡಜನ್ ಕೀಟಗಳು ಮುಖ್ಯವಾಗಿರ್ತಾವೆ. ಸರ್, ಈ ಒಂದು ಈ 3 ರೀತಿಯಾದ ಒಂದು ಬೀಜೋಪಚಾರಗಳು ಹೇಳಿದ್ರಲ್ಲ ಸರ್, ಇದನ್ನ ಯಾವ ಸಮಯದಲ್ಲಿ ಮಾಡ್ಕೋಬೇಕು ರೈತರು ಭೂಮಿಗೆ ಅದು ನಾಟಿ ಮಾಡೋಕ್ಕಿಂತ ಮುಂಚಿತವಾಗಿ, 8 ದಿನದ ಮುಂಚಿತವಾಗಿ ಇದನ್ನೆಲ್ಲ ಮಾಡಬೇಕು ಅಂತ ಹೇಳ್ತೀರಿ? ಬೀಜೋಪಚಾರ ಅವತ್ತಿನ ಮಾಡ್ಕೊಂಡ್ರೆ ಆಗುತ್ತೆ, ಅದು ನೇರ ಬಿತ್ತನೆಗಾಗಿ. ಮತ್ತೆ ಸಸಿ ಮಡಿ ಮಾಡಬೇಕಾದ್ರೆ ಸುಮಾರು 20-25 ದಿನದ ಸಸಿ ಮಡಿ ಬೇಕಾಗುತ್ತೆ. ಆವಾಗ 20-25 ದಿನ ಬೇಕಾದಾಗ ನಾವು ಅವಕ್ಕೂ ಸಸಿ ಮಡಿಗೂ ಬೀಜ ಹಾಕ್ಬೇಕಲ್ಲ, ಮೊಳಕೆ ಬರಬೇಕು. ನೀರಿನಲ್ಲಿ ಉಪ್ಪು ನೀರಿನ ದ್ರಾವಣದಲ್ಲಿ ಮೊದಲು ಇದು ಮಾಡ್ಕೊಂಡು ಅದೇ 1 ಲೀಟರ್ ಉಪ್ಪಿಗೆ 4 ಲೀಟರ್ ನೀರು ಬೆರೆಸ್ಕೊಂಡ್ಬಿಟ್ಟು ಬೀಜೋಪಚಾರ ಮಾಡಿ ಮತ್ತೆ ತೆಗಿಸಿ ನೆರಳಲ್ಲಿ ಒಣಗಿಸಿ ಮೊಳಕೆ ಬರಂಗೆ ಒಂದರಲ್ಲಿ ಕಟ್ಟಿ ಇಟ್ಟು ಮತ್ತೆ ಗದ್ದೆನಲ್ಲಿ ಒಂದು ಹೆಕ್ಟೇರ್ಗೆ 12.5 ಸೆಂಟ್ ಜಾಗ ಬೇಕಾಗಿರುತ್ತೆ. ಆ ಜಾಗಕ್ಕೆ ನಾವು ಬೀಜ ಬಿತ್ತನೆ ಮಾಡಿ ಒಂದು ಬೀಜ ಬಿತ್ತನೆ ಮಾಡಿದ್ಮೇಲೆ ಅಂದ್ರೆ ಬೀಜ ಅಂದ್ರೆ ಮೊಳಕೆ ಬಂದಿರೋ ಬೀಜಗಳನ್ನು ನಾವು ಬಿತ್ತನೆ ಮಾಡ್ತೀವಿ. ಮೊಳಕೆ ಬಂದಿರೋ ಬೀಜಗಳನ್ನು ನಾವು ಬಿತ್ತನೆ ಮಾಡಿದ್ಮೇಲೆ ಆ ಮೊಳಕೆ ಬಂದಾಗ ಈ ಪಕ್ಷಿಗಳ ಅವಳಿ ಜಾಸ್ತಿ ಆಗುತ್ತೆ, ಕೋಳಿ ಅಂತೀವಿ ನಾವು ಅದನ್ನ. ಆವಾಗ ಒಂದೆರಡು ಮೂರು ದಿನ ಅಲ್ಲಿ ಬೆಂಕಿ ಹಾಕೊಂಡು ಕಾದ್ಕೊಂಡು ಅಥವಾ ಬೆದರ್ ಬೊಂಬೆ ಕಟ್ಟಿದ್ರೆ ಪಕ್ಷಿಗಳ ಅವಳಿಂದನು ತೊಂದರೆಗೀಡಾಗದಂಗೆ ಉಲುಸಾದ ಸಸಿ ಬರುತ್ತೆ. ಈ ರೀತಿ ಮಾಡ್ಕೋಬೇಕು ಸರ್. ಇಷ್ಟೆಲ್ಲ ನೀವು ಹೇಳಿದ್ರೆ ಬೀಜೋಪಚಾರನ, ಈ ಬೀಜೋಪಚಾರನ ಈ ರೀತಿ ಮಾಡೋದ್ರಿಂದ ಇಳುವರಿಯಲ್ಲಿ ಬರ್ತಕ್ಕಂತ ಒಂದು ಏರಿಳಿತಗಳ ಬಗ್ಗೆ ಹೇಳಿದ್ರೆ ಎಷ್ಟು ಇಳುವರಿ ಬರಬಹುದು ಅಂತ ಹೇಳ್ತೀರಿ? ಇಷ್ಟೆಲ್ಲ ಒಂದು ಪ್ರಮುಖವಾದ ಅಂಶಗಳನ್ನ ರೈತರು ತಗೊಂಡಾಗ ಈ ರೀತಿ ಬೀಜೋಪಚಾರ ಮಾಡಿದ್ರೆ ನಮಗೆ ಈಗ ಸುಮಾರು ಆವರೇಜ್ ಸರಾಸರಿ ನಮ್ಗೇನು ಒಂದು ಹೆಕ್ಟೇರ್ 40 ಕ್ವಿಂಟಲ್ ಭತ್ತ ಬರುತ್ತೋ ಅದಕ್ಕೆ ಮತ್ತೆ ಒಂದು 20-30% ಹೆಚ್ಚಿನ ಇಳುವರಿ ನಾವು ನಿರೀಕ್ಷೆ ಮಾಡಬಹುದು. ಈ ರೀತಿಯಾದ ಒಂದು ನೀವು ಹೇಳಿದಾಗ ನಾಟಿ ಮಾಡಿದಾಗ ಅದಕ್ಕೆ ಏನಾದರೂ ಮತ್ತೆ ರಾಸಾಯನಿಕಗಳನ್ನು ಸಿಂಪಡಿಸಬೇಕು ಅಥವಾ ಸಾವಯವ ಕೃಷಿಯಲ್ಲೇ ಇದನ್ನೆಲ್ಲ ಪಡಿಬಹುದು ಅಂತ ಹೇಳ್ತೀರಾ ಸರ್? ಇದು ಒಂಥರ ಸಾವಯವ ಕೃಷಿ ಮಾಡಿದಂಗೆ ಆಗುತ್ತೆ, ಮುಂಜಾಗ್ರತೆಯಾಗಿ ಸಿಂಪರಣೆ ಮಾಡೋದಿಲ್ವಲ್ಲ ಹಾಗೆ. ಮತ್ತೆ ಇದ್ರ ಬೇಸ್ಮೆಂಟ್ ಮೇಲೆ ಈ ರೀತಿ ನಾವು ಬೀಜೋಪಚಾರ ಮಾಡಿದಾದ್ಮೇಲೆ ಸಸಿ ನಾಟಿ ಮಾಡಿದ್ಮೇಲೆ 30 ದಿನದವರೆಗೂ ಯಾವ ತರಹದ ರೋಗ ಕೀಟಗಳು ಬರೋದಿಲ್ಲ. ಈಗ ಕೀಟ ರೋಗಗಳು ಬರೋದಿಲ್ಲ ಅಂದ್ರೆ ಆರ್ಥಿಕ ಮಟ್ಟಕ್ಕೆ ಬಂದಾಗ ಸಿಂಪರಣೆ ಅನಿವಾರ್ಯ ಆಗುತ್ತೆ. ಅಂತ ಸಮಯದಲ್ಲಿ ಯಾವ ಕೀಟ ಬಂದಿದೆ ಅಂತ ನೋಡ್ಬಿಟ್ಟು ಈ ವಿಜ್ಞಾನಿಗಳನ್ನು ಅಥವಾ ತಜ್ಞರು ಅಂತ ಏನು ಇರ್ತಾರ ಅವರಿಂದ ಮಾಹಿತಿ ಪಡ್ಕೊಂಡ್ಬಿಟ್ಟು ಸೂಕ್ತವಾದ ಕೀಟನಾಶಕಗಳನ್ನು ಸೂಕ್ತವಾದ ಸಮಯದಲ್ಲಿ ಸೂಕ್ತ ಪ್ರಮಾಣದಲ್ಲಿ ಸಿಂಪರಣೆ ಮಾಡಬೇಕು. ಈ ರೀತಿ ಮಾಡಿದ್ರೆ ಆ ಕೀಟಗಳನ್ನು ನಿಯಂತ್ರಣ ಮಾಡಬಹುದು. ತಾವು ಹೇಳೋ ಪ್ರಕಾರವಾಗಿ ಈ ರೀತಿಯಾದ ಬೀಜೋಪಚಾರ ಮಾಡಿದ್ರೆ ಕೀಟಗಳ ಹಾವಳಿ ಕಡಿಮೆ ಅಂತ ಹೇಳ್ತೀರಾ ಸರ್? ಹೌದು, ಕೀಟಗಳನ್ನು ತುಂಬಾ ಕಡಿಮೆ ಆಗ್ತದೆ. ಈ ಒಂದು ಸಸಿ ಮಡಿ ಬಗ್ಗೆ ಮಾತಾಡ್ತಿದ್ರಿ, ಈ ಸಸಿ ಮಡಿಯಲ್ಲಿ ಬರ್ತಕ್ಕಂತಹ ಕೀಟಗಳ ಬಗ್ಗೆ ಹೇಳಿದ್ರೆ ಏನೇನು ಕೀಟಗಳು ಇಲ್ಲಿ ಇದರಲ್ಲಿ ಬರಬಹುದು ಅಂತ ಹೇಳ್ತೀರಾ ಸರ್? ಇಷ್ಟೆಲ್ಲ ಬೀಜೋಪಚಾರದಲ್ಲಿ ಮುಂಜಾಗ್ರತಾ ಕ್ರಮವನ್ನು ರೈತರು ತಗೊಂಡ್ರು ಕೂಡ ಯಾವ ಕೀಟಗಳನ್ನ ಬರಬಹುದು ಅಂತ? ನಾವು ಬೀಜೋಪಚಾರ ಮಾಡಿದ್ಮೇಲೆ ಕೀಟ ಬರಲ್ಲ ಅಂತ ಏನು ತಿಳ್ಕೋಬೇಕಾದಿಲ್ಲ, ಮತ್ತೆ ಮುಂದೆ ಬರುತ್ತೆ. ಯಾಕಂದ್ರೆ ಆ ಬೀಜೋಪಚಾರ ಮಾಡಿದ್ದು ಸುಮಾರು ಒಂದು 25-30 ದಿನ ತನಕ ನಾಟಿ ಮಾಡಿದ್ಮೇಲೆ ಬರಲ್ಲ ಅಥವಾ ಬಿತ್ತನೆ ಮಾಡಿದ್ಮೇಲೂ ಬರಲ್ಲ. ಮುಂದೆ ಬರ್ತಕ್ಕಂಥ ಕೀಟಗಳು ಅಂತಂದ್ರೆ ಗದ್ದೆಗೆ ತಾಕುಗಳಿಗೆ ಮೊದಲನೇದಾಗಿ ಬರ್ತಕ್ಕಂಥದ್ದು ಭತ್ತದ ಕಾಂಡ ಕೊರೆಯವಳು ಅಂತೇಳಿ, ಇದು ಫಸ್ಟಿಗೆ ಬರುತ್ತೆ. ಸಸಿಮಡಿನಲ್ಲೂ ಬರುತ್ತೆ, ಯಥೇಚ್ಛವಾಗಿ ಸಸಿಮಡಿ ಇಂದ ಗದ್ದೆಗೆ ಮುಖ್ಯ ತಾಕಿಗೆ ಮಾಡಿದ್ಮೇಲೆ ಯಥೇಚ್ಛವಾಗಿ ಬರುತ್ತೆ. ಇನ್ನು ಸುಳಿ ನೊಣ ಅನ್ನೋದು ಅದು ಸಹ ಸಸಿಮಡಿಯಿಂದ ಶುರುವಾಗಿ ಗದ್ದೆನೊಳಗೂ ಬರುತ್ತೆ. ಇದು ಆಗಸ್ಟ್ ತಿಂಗಳಲ್ಲಿ ಜಾಸ್ತಿ ಇರುತ್ತೆ. ಮುಂದೆ ಎಲೆ ಸುರುಳಿ ಹುಳು ಅಂತಾನು ಅಗಲವಾದ ಎಲೆಗಳು ಇರತಕ್ಕಂಥ ಹೊಸ ತಳಿಗಳು ಏನಿದವೋ ಅದರ ಮೇಲೆ ಜಾಸ್ತಿ ಬರುತ್ತೆ. ಇವು ಎಲ್ಲ ಪತಂಗ ಜಾತಿ ಸೇರಿದ ಕೀಟಗಳು. ಈ ಮೂರು ನಾನು ಏನು ಹೇಳಿದೆ, ಭತ್ತದ ಕಾಂಡ ಕೊರೆಯ ಹುಳ ಪತಂಗ ಜಾತಿ ಸೇರಿದ್ದು, ಎಲೆ ಸುರುಳಿ ಹುಳನು ಪತಂಗ ಜಾತಿ ಸೇರಿದ ಅಂತ ಕೀಟಗಳಾಗಿರುತ್ತೆ. ಮತ್ತೆ ಇನ್ನು ರಸ ಹೀರ ಕೀಟಗಳಂತ ಒಂದು ಬರುತ್ತೆ. ರಸ ಹೀರ ಕೀಟಗಳಲ್ಲಿ ತ್ರಿಪ್ಸ ಅಂತ ಒಂದು ಕೀಟ, ಇಸ್ಪಾ ಅಂತ ಒಂದು ಕೀಟ, ಹಸಿರು ಜಿಗುಳು ಅಂತ ಒಂದು ಕೀಟ. ಈ ಮೂರು ಕೀಟಗಳು ಅವುಗಳ ರಸ ಹೀರೋದ್ರಿಂದ ಅಂಗಾಂಶ ಭಾಗ ಏನಿರುತ್ತೋ ಕುಗ್ಗಿ ಮತ್ತೆ ನಾವು ಕೊಟ್ಟಂತ ಗೊಬ್ಬರ ರಾಸಾಯನಿಕಗಳು ಏನಿರುತ್ತವ ಸಾರಜನಕನೇ ಆಗಲಿ ಪೊಟಾಷಿ ಆಗಲಿ ರಂಜಕನೇ ಆಗಲಿ ಅವುಗಳನ್ನು ತಗೊಳೋದಿಲ್ಲ, ಹಳದಿ ಬಣ್ಣಕ್ಕೆ ತಿರುಗ್ತದೆ. ಈ ರೀತಿ ತಿರುಗೋದ್ರಿಂದ ಮತ್ತೆ ಬೆಳವಣಿಗೆನೇ ಇಲ್ಲ ಅಂದ್ರೆ ಭತ್ತದ ತೆನೆಯೇ ಇನ್ನ ನಾವು ಬಂದ್ರೂ ಸಣ್ಣ ತೆನೆ ಬರ್ತದೆ ಒಡ್ಲು, ಆಮೇಲೆ ಸಣ್ಣ ಕಾಳು ಬರುತ್ತೆ. ಅಲ್ಲಿಗೆ ಹೆಚ್ಚು ಕಡಿಮೆ ಈಗ ನಾವು ಏನಾದರೂ ಕೀಟ ನಿಯಂತ್ರಣಕ್ಕೆ ಸಿಂಪರಣ ಮಾಡಲಿಲ್ಲ ಅಂತಂದ್ರೆ ಸುಮಾರು 50% ಇಳುವರಿನೇ ಕಡಿಮೆ ಆಗೋಗ್ಬಿಡುತ್ತೆ, ಅರ್ಧ ಭಾಗ ಇಳುವರಿನೇ ಕಡಿಮೆ ಆಗುತ್ತೆ. ಅದಕ್ಕೆ ಈಗ ಬರ್ತಕ್ಕಂಥ ತಳಿಗಳು ಏನಿದ್ದಾವೋ ಹೈಬ್ರಿಡ್ ತಳಿಗಳು ಅಥವಾ ಅಧಿಕ ಇಳುವರಿ ತಳಿಗಳು ಏನಿದ್ದಾವೋ ಇವಕ್ಕೆ ಗೊಬ್ಬರನೂ ಹೆಚ್ಚಾಗಿ ಬೇಕು, ನೀರನ್ನು ಸಹ ಕಾಲಕಾಲಕ್ಕೆ ಬೇಕು, ನಿರ್ವಹಣೆನೂ ಸಹ ಹೆಚ್ಚಿನದಾಗಿ ಬೇಕಾಗಿರುತ್ತೆ. ಮತ್ತೆ ಇಳುವರಿ ಹೆಚ್ಚಿಗೆ ಬರಬೇಕಂದ್ರೆ ಇವನ್ನೆಲ್ಲ ಕೊಡಲೇಬೇಕಾಗತ್ತೆ. ಮತ್ತೆ ಕೀಟಗಳು ಬೆಳೆದಿರ್ತಕ್ಕಂಥ ರೀತಿ ರೂಪ ಆಮೇಲೆ ಹಸಿರು ಬಣ್ಣ ಕೈ ಬೀಸಿ ಕರೆದು ಕರೀತತೆ, ಹಂಗಾಗಿ ಅವುಗಳ ಮೇಲೆ ದಾಳಿ ಮಾಡೋದ್ರಿಂದ 50% ಇಳುವರಿ ಕಡಿಮೆ ಅದೇ ಆಗತ್ತೆ. ಮೊದಲದಾಗಿ ನಾನು ಏನು ಹೇಳಿದ್ದಂದ್ರೆ ಭತ್ತದ ಕಾಂಡ ಕೊರೆಯೋಳು ಅಂತ ಹೇಳಿದ್ವಿ, ಇದು ಸಸಿಮಡಿಯಿಂದ ಹಿಡಿದು ಮುಖ್ಯ ತಾಕಿನವರೆಗೂ ಬರುತ್ತೆ. ನಾಟಿ ಮಾಡಿದ್ಮೇಲೆ ಸ್ವಲ್ಪ ದಿನದೇ ಇದು ಬಂದ್ಬಿಟ್ಟು ಎಲೆಗಳ ತುದಿ ಭಾಗದಲ್ಲಿ ಮೊಟ್ಟೆಗಳನ್ನು ಇಡ್ತತೆ. ಆಮೇಲೆ ಮೊಟ್ಟೆ ಇಡ್ಬೇಕಾದ್ರೆ ಅದು ಮೊಟ್ಟೆ ಜಾರಬಾರ್ದು ಅಂತ ಹೇಳಿಬಿಟ್ಟು ಮೊದಲು ಒಂದು ಅಂಟು ದ್ರವ ಎಲೆ ತುದಿಯಲ್ಲಿ ಸುರಿಸಿಬಿಟ್ಟು ಅದ್ರ ಮೇಲೆ ಮೊಟ್ಟೆ ಇಟ್ಟು ಅದು ಸ್ವಲ್ಪ ಮೈಮೇಲೆ ಇರತಕ್ಕಂಥ ರೋಮಗಳನ್ನು ಅದ್ರ ಮೇಲೆ ಇಡುತ್ತೆ. ಯಾಕಂದ್ರೆ ಬೇರೆ ಯಾವುದು ಬಂದು ಪರತಂತ್ರ ಜೀವಿ ಅದ್ರ ಮೇಲೆ ಇಟ್ಟು ಮೊಟ್ಟೆ ಇಟ್ಟು ಅದನ್ನು ಮೊಟ್ಟೆ ನಾಶ ಮಾಡಬಾರ್ದಂತ ಅದು ಮುನ್ನೆಚ್ಚರಿಕೆ ಕ್ರಮ ತಗೊಂಡಿರುತ್ತೆ. ಈ ಥರ ಮೊಟ್ಟೆ ಇಟ್ಟ ಕೀಟಗಳು ಒಂದು ವಾರದೊಳಗೆ ಹೊಡೆದ್ಬಿಟ್ಟು ಮರಿಗಳಾಗಿ ಮತ್ತೆ ಕಾಂಡ ಕೊರ್ಕೊಂಡು ಹೋಗ್ಬಿಟ್ಟು ಸುಳಿ ಕಾಂಡ ಕೊರೆಯೋದ್ರಿಂದ ಸುಳಿ ಸತ್ತೋಗ್ತತೆ. ಅಂದರೆ ಇನ್ನು ಭಾಳ ಎಳೆ ಹಂತದಾಗೆ ಹೊಂಟೋಗ್ಬಿಡ್ತತೆ. ಸುಳಿ ಸತ್ತ ಮೇಲೆ ಬೆಳವಣಿಗೆ ಇಲ್ದಂಗಾಗತ್ತೆ. ಒಂದು ವೇಳೆ ಇದೇ ಕೀಟ ಮುಂದುವರೆದು ತೆನೆ ಬರತಕ್ಕಂಥ ಅಥವಾ ಗೆಂಟೆ ಸಿಗಿತ ಟೈಮಲ್ಲಿ ಬಂದಾಗ ಆವಾಗ ತೆನೆ ಬರೋದು ಬಿಳಿ ತೆನೆ ಬರುತ್ತೆ. ಈ ರೀತಿ ಎರಡು ಥರ ಹಾನಿ ಮಾಡ್ತಕ್ಕಂಥ ಈ ಕೀಟಕ್ಕೆ ಹಿಂದೆ ಬೇರೆ ಬೇರೆ ಥರ ಔಷಧಿಗಳೆಲ್ಲ ಬಂದಿದ್ದವು. ಈಗ ಸ್ವಲ್ಪ ಔಷಧಿಗಳು ಗುಣಮಟ್ಟನೂ ಹೆಚ್ಚಾಗಿದೆ. ಇದನ್ನ ಕಾಂಡ ಕೊರೆಯ ಸುಳಿ ಉಳಿದು ಬಾಧೆ ಬರಬಾರ್ದಪ್ಪ ಅಂತಂದ್ರೆ ಫ್ಲೂಬೆಂಡಿಮೈಡ್ ಅಂತ ಏನು ಕೀಟನಾಶಕ ಬರುತ್ತೋ ಅದನ್ನ 1 ಲೀಟರ್ ನೀರಿಗೆ 0.08 ml ನಂತೆ ಬೆರೆಸ್ಕೊಂಡ್ಬಿಟ್ಟು ಸಸಿ ಮಡಿಯಲ್ಲಿ ಬಿತ್ತನೆ ಆದ್ಮೇಲೆ 10-12 ದಿನಗಳ ನಂತರ ಒಂದು ಹೆಕ್ಟೇರ್ಗೆ ಸುಮಾರು 750 ಚದುರ ಮೀಟರ್ ಸಸಿ ಮಡಿಬೇಕಾಗಿರುತ್ತೆ. 50 ಲೀಟರ್ ದ್ರಾವಣ ಈ 750 ಚದುರ ಮೀಟರ್ಗೆ ನಾವು ದ್ರಾವಣ ಪ್ರಿಪೇರ್ ಮಾಡ್ಕೋಬೇಕು. ಆ ರೀತಿ ಮಾಡಿ ಸಿಂಪರಣೆ ಮಾಡಬೇಕು. 10-12 ದಿನ ಸಸಿ ಮಡಿಗೆ ಸಿಂಪರಣೆ ಮಾಡಿದ್ಮೇಲೆ ಮುಂದೆ 25 ದಿನ ಆದ್ಮೇಲೆ ನಾವು ಏನು ಮುಖ್ಯ ತಾಕಗೆ ಸಸಿ ನಾಟಿ ಮಾಡ್ತೀವೋ ಅಲ್ಲಿ ಮತ್ತು 10-12 ದಿನ ಆದ್ಮೇಲೆ ಇದೇ ಕೀಟನಾಶಕನೇ ಮತ್ತೊಂದು ಸಾರಿ ಸಿಂಪರಣೆ ಮಾಡಬೇಕು. ಅಲ್ಲಿಗೆ ಹೆಚ್ಚು ಕಡಿಮೆ 2 ಸಿಂಪರಣೆ ಆಗುತ್ತೆ ಕಾಂಡ ಕೊರೆಯೋಳಕ್ಕೆ. ಸಿಂಪರಣೆ ಮಾಡಿದಾಗ ಮೊದಲನೇದು ಕಾಂಡ ಕೊರೆಯೋದು ತಪ್ಪೋ ತುಳ ಬರೋದಿಲ್ಲ. ಇನ್ನು ಕೀಟನಾಶಕಗಳ ಶಕ್ತಿನೂ ಸುಮಾರು 25-30 ದಿನ ಇರುತ್ತೆ. ಹಾಗಾಗಿ ಗದ್ದೆನಲ್ಲಿ ಓಡಾಡಿಕೊಂಡು ನಮಗೆ ಅವಶ್ಯಕತೆ ಇದ್ದಾಗ ಕೀಟಗಳ ಬಾಧೆ ಜಾಸ್ತಿ ಇದ್ದಾಗ ಕೀಟನಾಶಕಗಳನ್ನು ಬಳಸಿಬಿಟ್ಟು ಮತ್ತೆ ಸಿಂಪರಣೆ ಮಾಡ್ಕೊಂತ ಹೋದ್ರೆ ಕಾಂಡ ಕೊರೆಯೋಗಗಳನ್ನ ತೆನೆ ಬರೋವರೆಗೂ ನಿಯಂತ್ರಣ ಮಾಡಿಕೊಂಡು ಹತೋಟಿನಲ್ಲಿ ಇಟ್ಕೋಬಹುದು. ಅಂತಂದ್ರೆ 2 ಬಾರಿ ಸಿಂಪರಣೆ ಕೊಡಬೇಕು ಅಂತ ಹೇಳ್ತೀರಿ ಸರ್? 2 ಬಾರಿ ಇದು ಸಿಂಪರಣೆ ಕೊಡಬೇಕು ಕಾಂಡ ಕೊರೆಯೋಗಕ್ಕೆ. ಸುಳಿನೊಣ, ಸುಳಿನೊಣ ಅಂತಂದ್ರೆ ಇದು ಗಂಟು ನೊಣನು ಅಂತಿರ್ತಾರೆ. ಇದು ಮಂಗಳೂರು ಕಡೆ ಕಾಣೆ ಅಂತಾನು ಕರೀತಾರೆ. ಇದು ಹಾನಿ ಮಾಡ್ತಕ್ಕಂಥದ್ದು ಹಾನಿ ಮಾಡಿದ್ಮೇಲೆ ಇದು ಸಹ ಒಂದು ಕೊರೆಯ ಹುಳನೆ. ಕೊರೋದ್ರಿಂದ ಅದು ಲಕ್ಷಣಗಳು ಯಾವ ಥರ ಆಗುತ್ತಪ್ಪ ಅಂದರೆ ಬತ್ತದ್ದು ಆನೆ ಕೊಂಬಿನ ಥರ ದಂತ ಹೆಂಗಿರುತ್ತೋ ಆ ಥರ ಬರುತ್ತೆ. ಇಲ್ಲಾಂದರೆ ಈರುಳ್ಳಿ ಕೊಳವೆ ಥರ ಬರುತ್ತೆ. ಇದಕ್ಕೆ ಕಣೆ ಅಂತ ಮಂಗಳೂರು ಕಡೆ ಕರಿತೀವಿ. ಕೆಲವು ಕಡೆ ಆನೆ ಕೊಂಬು ರೋಗ ಅಂತ ಕರೀತಾರೆ. ಇದು ರೋಗ ಅನ್ನೋದಕ್ಕಿಂತ ಉತ್ತಮವಾದ ಪದ ಅಂತ ಅಂದರೆ ಕೀಟದಿಂದ ಬರತಕ್ಕಂಥದ್ದು. ಅದರಲ್ಲೇ ನಾವು ಭಾಷೆಯಲ್ಲಿ ಮಾತಾಡಿದ್ರೆ ಕಣೆಯಿಂದ ಬಂದಿರೋದು ಅಂದರೆ ಕರೆಕ್ಟಾಗಿ ಆಗ್ತದೆ. ಜನಗಳಿಗೆ ಮಂಗಳೂರು ಕಡೆಯವರಿಗೆ ಬೇಗ ಆಗ್ತದೆ. ಇದು ಆಗಸ್ಟ್ ತಿಂಗಳಲ್ಲಿ ಜಾಸ್ತಿ ಕಾಣಿಸ್ಕೊಂತತೆ. ಹೆಚ್ಚಾಗಿ ರಾತ್ರಿ ಹೊತ್ತಲ್ಲಿ ನಮಗೆ ಲೈಟ್ನ ಬೆಳಕಿಗೂ ಸಹ ಬಂದು ಆಕರ್ಷಣೆ ಆಗುತ್ತೆ. ಈರುಳ್ಳಿ ಕೊಳವೆ ಥರ ಆಕಾರ ನಮ್ಗೆ ಯಾವಾಗ ಕಾಣುತ್ತೋ ಅವಾಗ ನಮಗೆ ಕಣೆ ಬಂತು ಅಂತಾನೆ. ಈ ರೀತಿ ಬಂದವು ಪೈರಿಗೆ ಹಾನಿ ಮಾಡಿ ಗೆಂಟೆ ಹೊಡಿತೇವೆ. ಗೆಂಟೆ ಹೊಡೆದ್ರೂ ಉಪಯೋಗ ಆಗಲ್ಲ. ಮುಖ್ಯ ತಾಕುಗಳಲ್ಲಿ ಬಹುತೇಕ ಸಸಿಗಳೆಲ್ಲ ಸತ್ತೋಗ್ಬಿಡ್ತವೆ. ಅದಕ್ಕೆ ಸಸಿ ಮಡಿನಲ್ಲಿ ಏನಾದರೂ ಬಂದರೆ ನಾನು ಮೊದಲೇ ಹೇಳಿದ್ನಲ್ಲ 750 ಚದುರ ಮೀಟರ್ ಸಸಿ ಮಡಿ ಒಂದು ಹೆಕ್ಟೇರಿ ಬೇಕಾಗುತ್ತೆ. ಅಷ್ಟು ಚದುರ ಮಡಿಗೆ 1.25 kg ಕಾರ್ಬೋಫ್ಯೂರಾನ್ ಹರಳನ್ನು ಸಮವಾಗಿ ಹರಡಿಬಿಟ್ಟು ಬಿತ್ತನೆ ಮಾಡಿದರೆ ಈ ಕಾಣೆ ರೋಗ ಅಲ್ಲಿ ಸಸಿ ಮಡಿಯಲ್ಲಿ ಬರಲ್ಲ. ಮತ್ತೆ 10-15 ದಿನ ಆದ್ಮೇಲೆ ಸಸಿ ಮಡಿಯಿಂದ ಮುಖ್ಯ ತಾಕಿಗೆ ತಗೊಂಡು ಹೋದ್ಮೇಲೆ ನಾವು ಕ್ಲೋರೋಪೈರಿಪಾಸ್ ಕೀಟಕವನ್ನು 0.02% ಇದರ ಜೊತೆಗೆ ಮತ್ತೆ 1% ಯೂರಿಯಾದೊಂದಿಗೆ ಬೆರೆಸಿಬಿಟ್ಟು ಇವುಗಳನ್ನು ಸಸಿ ಮಡಿಯ ಬೇರುಗಳನ್ನು ಇದರಲ್ಲಿ ನೆನೆಸಿ ಸಸಿ ನಾಟಿ ಮಾಡಿದರೆ ಮುಖ್ಯ ತಾಕುಗಳಲ್ಲಿ 30 ದಿನಗಳ ತಕ್ಕನ್ನ ಈ ಕಾಣೆ ರೋಗ ಬರೋದಿಲ್ಲ. ಇನ್ನೂ ಬಂತು ಅಂದರೆ ಪಾಜೋಲಿನ್ ಕೀಟನಾಶಕ ಇರುತ್ತೆ. ಇದೆ ಇಲ್ಲಾಂದ್ರೆ ಕ್ಲೋರೋಪೈರಿಪಾಸ್ ಏನೈತೆ ಅದನ್ನು ಇದಕ್ಕೆ ಸಿಂಪರಣೆ ಮಾಡಿದರೆ ಕಾಣೆ ಅಂತಕ್ಕಂಥ ಕೀಟ ಕಾಣೆ ಬರ್ತಕ್ಕಂಥ ಕೀಟ ಅನ್ನ ನಿಯಂತ್ರಣ ಮಾಡ್ಕೋಬಹುದು. ಈ ನಾವು ಬೇರನ್ನು ಏನು ನೀರಿನ ನೆನೆಸ್ತೀವೋ ಅದು ಈ ಕ್ಲೋರೋಪೈರಿಪಾಸ್ ದ್ರಾವಣ ಮತ್ತು ಯೂರಿಯಾದೊಂದಿಗೆ ಸುಮಾರು ಸಸಿ ಮಡಿ ಕಿತ್ತು 4 ಗಂಟೆ ಆ ಬೇರಿನ ಅದರಲ್ಲಿ ಅದ್ದಬೇಕು. ಅದ್ದಿಬಿಟ್ಟು ನೆನೆಯಿಟ್ಟು ಮತ್ತೆ 4 ಗಂಟೆ ಆದ್ಮೇಲೆ ನಾಟಿ ಮಾಡಿದರೆ ಇದು ಭಾಳ ಅಷ್ಟೊತ್ತಿಗೆ ಎಲ್ಲ ಅಂಶನೂ ನೀರು ಕುಡ್ಕೊಂಡಿರುತ್ತದೆ. ಇದು ವಿಷಪೂರಿತ ವಸ್ತು ಏನಿರುತ್ತೋ ಅದು ಗಿಡಗಳಲ್ಲಿ ಇರೋದ್ರಿಂದ ಹುಳ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಮೂರನೇದಾಗಿ ಹೇಳಿದ್ವಿ ಇನ್ನೊಂದು ಮತ್ತೊಂದು ಪತಂಗ ಜಾತಿಗೆ ಕೀಟ ಅಂತಂದರೆ ಎಲೆ ಸುರುಳಿ ಹುಳು. ಈ ಎಲೆ ಸುರುಳಿ ಹುಳು ಹೆಸರೇ ಹೇಳುತ್ತೆ, ಸುರುಳಿ ಸುಚ್ಕೊಂತತಿ. ಸುರುಳಿ ಸುಚ್ಕೊಂಡ್ಬಿಟ್ಟು ಮರಿಗಳು ಏನ್ ಮಾಡ್ತವೆ, ಅದನ್ನ ಒಂದು ವಾರದವರೆಗೂ ಹಸಿರು ಭಾಗ ಏನಿರುತ್ತೆ ಅದನ್ನೆಲ್ಲ ಕೆರೆದು ಬಿಟ್ಟು ತಿಂತಾ ಹೋಗ್ತದೆ, ಅದ್ರ ಮೇಲೆ ಮಚ್ಚಿಗಳಾಗ್ತವೆ. ಆಮೇಲೆ ಸುರುಳಿ ಸುಚ್ಕೊಂಡ್ಮೇಲೆ ಹಸಿರು ಭಾಗ ಯಾವಾಗ ಕೆರೆ ತಿಂತವೋ ಅವುಗಳು ಸುರುಳಿ ಸುರುಳಿ ಆಗಿ ಆಗಿದ್ದ ಸುರುಳಿ ಅಂದ್ರೆ ಗೂಡು ಕಟ್ಕೊಂಡಂಗೆ ಮನೆ ಮಾಡ್ಕೊಂಡಂಗೆ ಮಾಡ್ಕೊಂಡ್ಬಿಟ್ಟು ತಿನ್ನೋದ್ರಿಂದ ಹಸಿರು ಭಾಗ ಹೋಗೋದ್ರಿಂದ ಬೆಳವಣಿಗೆ ಭತ್ತದ ಬೆಳವಣಿಗೆ ಕಡಿಮೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಕೀಟನಾಶಕಗಳಾದರೆ ಈಗ ಕ್ವಿನಾಲ್ಪಾಸ್ ಕೀಟನಾಶಕ ಏನು ಸಿಗುತ್ತೋ ಅದನ್ನು 1 ಲೀಟರ್ ನೀರಿಗೆ 2 ಮಿಲಿಲೀಟರ್ನಂತೆ ಬೆರೆಸಿ ಸಿಂಪರಣೆ ಮಾಡಬೇಕು. ಅಥವಾ ಕ್ವಿನಾಲ್ಪಾಸ್ ಸಿಗದಿದ್ರೆ ಇತ್ತೀಚಿನ ಒಳ್ಳೆ ರಾಸಾಯನಿಕ ಅಂದರೆ ಇಂಡೋಕ್ಸಕಾರ್ಬ್ ಅಂತ ಬರುತ್ತೆ. ಅದು ಇಂಡೋಕ್ಸಕಾರ್ಬ್ ಕೀಟನಾಶಕಗಳನ್ನು 1/2 ಮಿಲಿಲೀಟರ್ನಂಗೆ 1 ಲೀಟ್ರಿಗೆ ನೀರಿಗೆ ಸಿಂಪರಣೆ ಮಾಡಿಬಿಟ್ಟು ಎಲೆಗಳ ಮೇಲೆಲ್ಲ ಸಿಂಪರಣೆ ಮಾಡಿದರೆ ಎಲೆ ಸುರುಳಿ ಹುಳು ಹೋಗುತ್ತೆ. ಈ 3 ಪತಂಗ ಜಾತಿ ಕೀಟಗಳ ಬಗ್ಗೆ ನಾನು ನಿರ್ವಹಣೆ ಹೇಳಿದೆ. ಇನ್ನು ಇದನ್ನು ಬಿಟ್ಟರೆ ಮುಂದಕ್ಕೆ ನಮಗೆ ರಸ ಹೀರತಕ್ಕಂಥ ಕೀಟಗಳು ಬರ್ತವೆ. ರಸ ಹೀರ ಕೀಟಗಳು ಸಸಿಮಡಿಯಿಂದ ಹಿಡಿದು ಮುಖ್ಯ ತಾಕಿನವರೆಗೂ ಬರ್ತವೆ. ಅಂದರೆ ಸಸಿಮಡಿ ಮೊದಲನೇ ಬರೋದಂದರೆ ಥ್ರಿಪ್ಸ್ ಕೀಟ ಅಂತ ಹೇಳಿಬಿಟ್ಟು, ಯಾವ ಸಸಿಮಡಿ ಥ್ರಿಪ್ಸ್ ಕೀಟಕ್ಕೆ ತುತ್ತಾಗಿರುತ್ತೋ ಅದು ಕೊಳವೆ ಥರ ಸುತ್ತಿ ಹೋಗಿಬಿಟ್ಟು ಗರಿ ಸೂಜಿ ಥರ ಆಗ್ತತೆ. ಸೂಜಿ ಥರ ಆಗಿ ಎಲ್ಲ ಸುತ್ತಿಕೊಂಡಿರ್ತತಿ ಎಲೆ. ಆ ಸುತ್ತಿಕೊಂಡಿರೋ ಎಲೆ ಹಿಂಗೆ ಬಿಚ್ಚಿ ನೋಡಿದರೆ ಅದರಲ್ಲಿ ಥ್ರಿಪ್ಸ್ ಕೀಟ ಇರುತ್ತೆ. ಥ್ರಿಪ್ಸ್ ಕೀಟನೂ ಸಹ ಹಸಿರು ಭಾಗವನ್ನು ಕೆರೆದು ಕೆರೆದು ತಿನ್ನೋದ್ರಿಂದ ಅದು ಮೊದಲೇ ಸೂಜಿ ಥರ ಆಗೋದ್ರಿಂದ ಬೆಳವಣಿಗೆ ಆಗೋದು. ಹಸಿರು ಭಾಗನೂ ಇರೋದಿಲ್ಲ ಅಂದರೆ ಅದು ಆಹಾರ ಶೇಖರಣೆ ಮಾಡೋದಿಲ್ಲ, ಹಂಗಾಗಿ ಅದಕ್ಕೆ ನಷ್ಟ ಉಂಟಾಗ್ತತೆ. ಕ್ರಮೇಣ ಮುಂದೆ ಹೋದಂಗೆಲ್ಲ ತುದಿಯಿಂದ ಬುಡದ ಕಡೆಗೆ ಸಣ್ಣ ಸಣ್ಣ ರಂಧ್ರಗಳನ್ನು ಉತ್ಪಾದನೆ ಆಗ್ತವೆ. ಇದರಲ್ಲಿ ಪ್ರೌಢ ಮತ್ತು ಅಪ್ಸರಿ ಕೀಟಗಳು ಎರಡೂ ಸಹ ತಿಂತಿರ್ತವೆ. ಎಲೆಗಳ ಮೇಲೆ ಚಿಕ್ಕಿಗಳು ಮೂಡ್ತವೆ. ಇನ್ನು ಸಸಿಮಣಿನೇ ಆಗಲಿ ಗದ್ದೆಗಳನ್ನಾಗಲಿ ನಾವು ದೂರದಿಂದ ನೋಡಿದರೆ ಥ್ರಿಪ್ಸ್ ಹಾನಿ ಮಾಸಲು ಬಣ್ಣವಾಗಿ ಕೂಡಿರುತ್ತೆ ಆ ಗದ್ದೆಗಳು. ಇದೇ ನಮಗೆ ಗುರುತಾಗಿರುತ್ತೆ. ಮೊದಲು ಹೇಳಿದ ಕಾರ್ಬಾಪ್ಯೂರಾನ್ ನಾವು ಏನು ಹೇಳಿದ್ವಿ, 1/4 ಕೆಜಿ ಅಂತೆ ನಾವು ಸಸಿಮಡಿಯಲ್ಲಿ ನಾವು 1 ಹೆಕ್ಟೇರ್ಗೆ ಸಮನಾಗಿ ಬೆರೆಸಿಬಿಟ್ಟು ಹಾಕಿದರೆ ಅದು ಸಸಿಮಡಿ ಹಂತದಲ್ಲೇ ಹೆಚ್ಚಾಗಿರೋದ್ರಿಂದ ಅಲ್ಲೇ ನಾವು ನಿಯಂತ್ರಣ ಮಾಡೋದ್ರಿಂದ ಮುಖ್ಯ ತಾಕಿಗೆ ಬರೋದಿಲ್ಲ. ಅಂದರೆ ಕೀಟನಾಶಕಗಳ ಪ್ರಮಾಣನೂ ನಮಗೆ ಎಕಾನಮಿ ಆಗಿರುತ್ತೆ. ಹೊತ್ತು ಆ 1/4 ಕೆಜಿನಲ್ಲೇ ಎಲ್ಲದನ್ನು ನಾವು ನಿರ್ವಹಣೆ ಮಾಡ್ತೀವಿ. ಒಂದು ವೇಳೆ ಕೀಟನಾಶಕನ ಉಪಚಾರ ಮಾಡದಲ್ಲೇ ಸಸಿ ನಾಟಿ ಮಾಡಿದ್ದೆ ಆದರೆ 1 ಹೆಕ್ಟೇರ್ಗೆ ಮತ್ತೆ ಈ ಥ್ರಿಪ್ಸ್ ಸಾವಳಿ ಏನಾದರೂ ಮುಂದುವರೆದಿದ್ರೆ 8-10 ಕೆಜಿ 1 ಎಕರೆಗೆ ಹಾಕ್ಬೇಕಾಗುತ್ತೆ. ಅಂದರೆ 1 ಹೆಕ್ಟೇರ್ಗೆ ಏನಿಲ್ಲ ಅಂದರೆ 25-30 ಕೆಜಿ ಕಾರ್ಬೋಪ್ಯೂರಾನ್ ಹರಳುಗಳನ್ನ ಹಾಡಬೇಕಾಗುತ್ತೆ. ಇದು ತುಂಬ ದುಬಾರಿ ಆಗುತ್ತೆ. ಕಡಿಮೆ ಖರ್ಚಲ್ಲಿ ಅಂದರೆ ಯಾವುದೇ ಆದ ಕೀಟಗಳಿಗೆ ಆದರೆ ಸಸಿಮಡಿಯಲ್ಲಿ ಎಳೆ ಹಂತದಲ್ಲಿ ಕಡಿಮೆ ಜಾಗ ಇರುತ್ತೆ. ಕಡಿಮೆ ಖರ್ಚಿನಿಗೆ ನಿರ್ವಹಣೆ ಮಾಡಿದಾಗ ಸುಮಾರು 1 ತಿಂಗಳವರೆಗೂ ಮುಂದೆ ಸಸಿ ನಾಟಿ ಮಾಡಿದ ಮುಖ್ಯ ತಾಕಿನಲ್ಲಿ ಬರೋದಿಲ್ಲ. ಇನ್ನೊಂದು ಕೀಟ ರಸ ಹೀರ ಕೀಟ ಅಂತಂದರೆ ಹಸಿರು ಜಿಗುಳ. ಹಸಿರು ಜಿಗುಳದಲ್ಲಿ ಅಪ್ಸರೆ ಹುಳನೇ ಆಗಲಿ ಅಥವಾ ಪ್ರೌಢ ಕೀಟನೇ ಆಗಲಿ ಇವೆರಡೂ ಸಹ ಗರಿಗಳ ಮೇಲೆ ಕುತ್ಕೊಂಡ್ಬಿಟ್ಟು ರಸ ಹೀರ್ತವೆ. ಈ ರೀತಿ ರಸ ಹೀರೋದ್ರಿಂದ ಅದರ ಮೇಲೆ ಬಿಳಿ ಮಚ್ಚೆ ಮೂಡ್ತವೆ. ಬಿಳಿ ಮಚ್ಚೆ ಬಂತಪ್ಪ ಅಂದರೆ ಜಿಗಿ ಹುಳು ಬಂತು ಅಂತ ಲೆಕ್ಕ. ಹಸಿರು ಜಿಗುಳ ಈ ರೀತಿ ಆವಳಿ ಅಥವಾ ಸ್ತಾದ ಗರಿಗಳ ಮೇಲೆ ಚುಕ್ಕಿಗಳು ಮೂಡೋದ್ರಿಂದ ಸಾರಜನಕದ ಕೊರತೆ ಇರುವ ರೋಗಗ್ರಸ್ತ ಗದ್ದೆ ಅಂತ ನಾವು ತಿಳ್ಕೊಂತೀವಿ. ಸರಿಯಾಗಿ ಅಸಸ್ ಮಾಡಬೇಕು ಅಂತಂದ್ರೆ ನಾವು ಆಕ್ಚುಲಿ ಫೀಲ್ಡ್ನಾಗ ಇಳಿದ್ಬಿಟ್ಟೆ ನೋಡಿ ಇದು ಕೀಟದ ಅಥವಾ ಸಾರಜನಕದ ಕೊರತೆನ ಅಥವಾ ಇನ್ನೊಂದು ಪೋಷಕಾಂಶಗಳ ಕೊರತೆನ ಅಂತ ಯೋಚನೆ ಮಾಡಿಬಿಟ್ಟು ನಾವು ಕೀಟನಾಶಕಗಳನ್ನು ತಜ್ಞರಿಂದ ಶಿಫಾರಸು ಮಾಡಿಸ್ಕೊಂಡು ಸರಿಯಾದ ಪ್ರಮಾಣದಲ್ಲಿ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಈ ರಸಾಯನ ಕೀಟಗಳು ಏನಿದಾವೋ ಅವು ಒಂದಲ್ಲ ಒಂದು ವೈರಾಣು ರೋಗಗಳನ್ನು ಮತ್ತೆ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಹರಡ್ತವೆ. ಈ ಹಸಿರು ಜಿಗಿಹುಳು ವೈರಾಣು ರೋಗವನ್ನು ಹರಡೋದ್ರಿಂದ ಈ ಜಿಗಿಹುಳನ್ನ ಸಾಯಿಸೋದಕ್ಕೆ ನಾವು ಇಮಿಡಾಕ್ಲೋಪಿಡ್ ಅಂತ ಕೀಟನಾಶಕ ಇತ್ತೀಚೆಗೆ ಬಂದಿರೋದು. ಅದು 1/2 ಮಿಲಿಲೀಟರ್ 1 ಲೀಟ್ರಿಗೆ ಹಾಕೊಂಡ್ಬಿಟ್ಟು ಎಲೆಗಳ ಮೇಲೆಲ್ಲ ಸಿಂಪರಣೆ ಮಾಡಿದರೆ ಎಲೆ ಸುರುಳಿ ಹಸಿರು ಜಿಗಿಹುಳನ್ನು ನಾವು ನಿರ್ವಹಣೆ ಮಾಡೋದು. ನಾವು ಒಂದು ಭತ್ತದಲ್ಲಿ ಮುಖ್ಯವಾಗಿ ಕಾಣತಕ್ಕಂಥ ವಿಷಯ ಏನಪ್ಪ ಅಂತಂದರೆ ಅಕ್ಕಿ ನಮ್ಮ ಜನರಿಗೆ ಪ್ರಧಾನವಾದ ಆಹಾರವಾಗಿರುತ್ತೆ, ಮುಖ್ಯವಾದ ಬೆಳೆಯಾಗಿದೆ, ಹೆಚ್ಚಿಗೆ ಬೆಳೀತಕ್ಕಂಥದ್ದು. ಆಮೇಲೆ ನಾಲೆ ದಿಂಡು ಕೆರೆ ಕಟ್ಟೆ ಇದರಲ್ಲೆಲ್ಲ ಬೆಳೀತಕ್ಕಂಥದ್ದು ಭತ್ತನೇ ಹೆಚ್ಚಾಗಿರೋದ್ರಿಂದ ಆಮೇಲೆ ಈ ಭತ್ತ ನಾವು ಒಂದೇ ಸೀಸನ್ಗೆ ಬೆಳೆಯೋದಿಲ್ಲ, ನಾವು ಮುಂಗಾರಿಗೂ ಬೆಳಿತೀವಿ ಹಿಂಗಾರಿಗೂ ಬೆಳಿತೀವಿ, ವರ್ಷವಿಡೀ ಬೆಳಿತವೆ. ಹಂಗಾದ್ರೆ ವರ್ಷವಿಡೀ ಇರೋದ್ರಿಂದ ವರ್ಷವಿಡೀ ಎಲ್ಲ ಕೀಟ ರೋಗಾಣುಗಳಿಗೂ ಆಹಾರ ಸಿಗೋದ್ರಿಂದ ಒಂದಲ್ಲ ಒಂಥರ ಕೀಟಗಳು ಬಂದೇ ಬರ್ತಿರ್ತವೆ. ಅದಕ್ಕೆ ತಕ್ಕನಾಗಿ ನಾವು ಎಲ್ಲಾ ಟೈಮ್ನಲ್ಲೂ ಔಷಧಿಗಳು ಸಿಂಪರಣೆ ಮಾಡ್ಕೊಂತ ಹೋದ್ರೆ ಮಾತ್ರ ನಮಗೆ ಹುಳುಗಳ ಸಾಂದ್ರತೆ ಕಡಿಮೆಯಾಗಿಬಿಟ್ಟು ಇಳುವರಿ ಹೆಚ್ಚು. ಎಲ್ಲ ರೈತರಿಗೆ ನಾನು ಮುಖ್ಯವಾಗಿ ತಿಳಿಸ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ, ನಿಮ್ಮ ಬೆಳೆಯ ಸಂರಕ್ಷಣೆ ನಿಮ್ಮ ಕೈಯಲ್ಲಿರುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಸುಮ್ಮನೆ ಗದ್ದೆಗೆ ಹೋಗಿ ನೋಡ್ಕೊಂಬಂದ್ವಿ ಅಂತಲ್ಲ, ಪ್ರತಿ ಮುಂಜಾನೆ ಎದ್ದ ತಕ್ಷಣ ಗದ್ದೆಯೊಳಗೆ ಪ್ರತಿ ಸಸ್ಯನೂ ಅಂದ್ರೆ ಅಲ್ಲೊಂದಲ್ಲೊಂದು ಸ್ಯಾಂಪಲ್ ಆಗಿ ನೋಡ್ಕೊಂಬಂದ್ರು ಇದಕ್ಕೇನಾಗಿದೆ, ಹುಳ ಬಂದಿದೆಯಾ, ರೋಗ ಬಂದಿದೆಯಾ, ಈ ಗಿಡ ಯಾಕೆ ಇಷ್ಟೊಂದು ಕುಂಠಿತವಾಗಿ ಬೆಳೆದೈತೆ, ಈ ಗಿಡ ಯಾಕೆ ಇಷ್ಟೊಂದು ಹಸಿರಾಗಿ ಇಷ್ಟು ಹುಲಸಾಗಿ ಬೆಳೆದೈತೆ ಅಂತ ನೀವೇ ವೀಕ್ಷಣೆ ಮಾಡ್ಕೊಂಡು ಅದು ಯಾವ್ದು ಕುಂಠಿತವಾಗಿ ಬೆಳೆದಿರುತ್ತೆ ಅದಕ್ಕೆ ಏನು ಕಾರಣ ಅಂತ ನಿಮಗೆ ನೋಡಿ ಹುಳ ಆಯ್ತಾ ರೋಗ ಆಯ್ತಾ ಅಂತ ತಗೊಂಡು ವಿಜ್ಞಾನಿಗಳ ಹತ್ರ ಅಥವಾ ಇಲಾಖೆಯವ್ರ ಹತ್ರ ಹೋಗ್ಬಿಟ್ಟು ತೋರಿಸ್ಕೊಂಡು ಅದಕ್ಕೆ ಏನು ಔಷಧಿ ಹೊಡಿಬೇಕು ಅಂತ ಕೇಳ್ಕೊಂಬಂದ್ರೆ, ಯಾವ ಔಷಧಿ ಅಂತ ಎಷ್ಟಾಗಿ ಹೊಡಿಬೇಕಂತ ಕೇಳ್ಕೊಂಡು ಅದಕ್ಕೆ ತಕ್ಕನಾಗಿ ಅವಾಗವಾಗೆ ಮಾಡಿದ್ರೆ, ಒಂದು ವೇಳೆ ನೀವು ಹೆಚ್ಚಿಗೆ ಆದ್ಮೇಲೆ ಆರ್ಥಿಕ ಮಟ್ಟಕ್ಕಿಂತ ಕೀಟಗಳ ಸಾಂದ್ರತೆ ಹೆಚ್ಚಾಗಿ ನೀವು ಸಿಂಪರಣೆ ಮಾಡಿದ್ರೆ ಹುಳ ಸಾಯುತ್ತೆ, ಬಟ್ ಆಗ್ತಕ್ಕಂತ ನಷ್ಟ ಏನ್ ಮಾಡಿರುತ್ತೋ ಅದು ನಷ್ಟ ಆಗೋಗಿರುತ್ತೆ, ಅದನ್ನ ವಾಪಸ್ ತಗೊಳಕಾಗಲ್ಲ. ಈ ಎಲ್ಲನೂ ಗಮನದಾಗ ಇಟ್ಕೊಂಡ್ಬಿಟ್ಟು ನಾವು ಇಳುವರಿ ಹೆಚ್ಚಿಗೆ ಪಡಿಬೇಕಂದ್ರೆ ರೈತರು ಸಕಾಲದಲ್ಲಿ ಸಸಿ ಮಡಿ ಮಾಡಿ ಮಾಗಿ ಉಳುಮೆ ಮಾಡ್ಕೋಬೇಕು. ಮತ್ತೆ ಬದುವಿನ ಮೇಲೆ ಇರ್ತಕ್ಕಂಥ ಸಸಿಗಳು ಅಥವಾ ಕಳೆಗಳು ಏನಿರ್ತವೋ ಆಶ್ರಯ ನೀಡ್ತಕ್ಕಂಥದ್ದು ಆಗಲಿ, ಗದ್ದೆನಲ್ಲಿ ಕಾಡ್ಬತ್ತ ಅಂತ ಏನು ಕರಿತೀವೋ ಅವುಗಳನ್ನ ತೆಗಿಬೇಕು. ಇಲ್ಲಾಂದ್ರೆ ಮುಖ್ಯ ಕೀಟಗಳು ಇವುಗಳಲ್ಲಿ ಆಶ್ರಯ ಪಡ್ಕೊಂಡು ಮುಂದಿನ ಬೆಳೆಗೆ ಇನ್ನೊಂದು ಬೆಳೆಗೂ ಮುಂಗಾರು ಬೆಳೆಯಿಂದ ಹಿಂಗಾರು ಬೆಳೆಗೆ ತಾನಾಗಿ ತಾನು ಪರಿವರ್ತನೆ ಆಗ್ತಿರ್ತವೆ. ಯಾಕಂದ್ರೆ ಆಹಾರ ಕುಡ್ಕೊಂಡು ಹೋಗೋದು ಬೇಕಿರೋದಿಲ್ಲ, ಅದೇ ಜಾಗ ಅಲ್ಲೇ ಅದೇ ಬೆಳೆ. ಕಾಂಡಕರಿ ಹುಳು ಅಂತ ಹೇಳಿದ್ವಲ್ಲ, ಕಾಂಡಕರಿ ಹುಳು ಮೊಟ್ಟೆಗಳನ್ನು ತನ್ನ ತುದಿ ಎಲೆಯ ತುದಿ ಭಾಗದಲ್ಲಿ ಇಡ್ತಾರೆ. ಸಾಮಾನ್ಯವಾಗಿ ರೈತರುಗಳು ಭತ್ತ ನಾಟಿ ಮಾಡ್ಬೇಕಾದ್ರೆ ಮುಂದಿನ ಭಾಗನ ಕೊರೆದ್ಬಿಟ್ಟು ಅಂದ್ರೆ ಕಟ್ ಮಾಡಿ ನಾಟಿ ಮಾಡ್ತಾರೆ. ಅವರಿಗೆ ಕೀಟ ಕಂಟ್ರೋಲ್ ಮಾಡ್ಬೇಕು ಅಂತ ಹತೋಟಿ ಮಾಡ್ಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಇರಲ್ಲ. ಅವ್ರ ಕಾನ್ಸೆಪ್ಟ್ ಕರೆಕ್ಟ್ ಆಗಿರುತ್ತೆ. ಏನಪ್ಪಾ ಅಂದ್ರೆ ಮುಂಭಾಗದಲ್ಲಿ ಮೊಟ್ಟೆ ಮರಿ ಕೋಶ ಏನಿರ್ತವ, ಯಾಕಂದ್ರೆ ರಸಭರಿತವಾದ ಎಲೆಗಳು ಮುಂಭಾಗದಲ್ಲಿ ಇರ್ತವೆ. ಆ ಹುಳುಗಳಿಗೆ ಬೇಕಾಗಿರೋದು ಎಲೆಯ ರಸಭರಿತವಾದ ಜಾಗ, ಮೃದುವಾದ ಜಾಗ. ಅಂತ ಜಾಗನ ನಾವು ಕತ್ತರಿಸ್ಬಿಟ್ಟು ನಾಟಿ ಮಾಡಿದ್ರೆ ಪೈರನು ಹುಲುಸಾಗಿ ಚಿಗುರುತ್ತೆ, ಮತ್ತೆ ಹುಳುಗಳು ಕೀಟಗಳು ಮೊಟ್ಟೆ ಕೋಶ ಏನಿದ್ರು ನಾವು ಅಲ್ಲೇ ಹೊರಗೆ ಬಿಟ್ಟಿರ್ತೀವಿ. ಇದನ್ನ ಈ ರೀತಿ ಮಾಡೋದು ನಮ್ಮ ಹಿರಿಯರು ಮಾಡತಕ್ಕಂಥ ಪದ್ಧತಿಗಳಲ್ಲಿ ಇದು ನಮಗೆ ಬಹಳ ಅನುಕೂಲಕರವಾದ ಪದ್ಧತಿ. ನಾಟಿ ಮಾಡೋದಕ್ಕಿಂತ ಮುಂಚೆನೆ ಗರಿಗಳ ತುದಿಯನ್ನು ಸ್ವಲ್ಪ ಕತ್ತರಿಸಿ ನಾಟಿ ಮಾಡೋದ್ರಿಂದ ಸುಮಾರು ಒಂದು ತಿಂಗಳವರೆಗೂ ನಾವು ಯಾವ ತರದ್ದು ಕೀಟನಾಶಕಗಳನ್ನು ಬಳಸೋದಕ್ಕೆ ಅವಶ್ಯಕತೆ ಬಂದಿರೋದಿಲ್ಲ. ಈಗ ಇತ್ತೀಚೆಗೆ ಬರ್ತಕ್ಕಂಥ ತಳಿಗಳಿಗೆ ಹೈಬ್ರಿಡ್ ತಳಿಗಳು, ಅಧಿಕ ಇಳುವರಿ ತಳಿಗಳು ಅಂತ ಹೇಳಿದೆ. ಅವಕ್ಕೆ ಹೆಚ್ಚಿನ ಸಾರಜನಕ, ಸಾವಯವ ಗೊಬ್ಬರ, ಹಸಿರೆಲೆ ಗೊಬ್ಬರ, ನೀರಿನ ಬಳಕೆ ಬೇಕಾದೇ ಬೇಕಾಗುತ್ತೆ. ಯಾವುದೇ ಬೆಳೆ ಆಗಲಿ, ಭತ್ತನೇ ಆಗಲಿ, ಇನ್ನೊಂದೇ ಆಗಲಿ, ಸಾರಜನಕದ ಪ್ರಮಾಣ ಮಾತ್ರ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ನೀವು ಹಾಕಿದರೆ ತನ್ನ ಬೆಳವಣಿಗೆ ಚೆನ್ನಾಗಿ ಕಾಣುತ್ತೆ. ಒಂದು ವೇಳೆ ಶಿಫಾರಸ್ಗಿಂತ ಹೆಚ್ಚಿಗೆ ಮಾಡಿ ಹಾಕಿದ್ರೆ ಅದು ಹೊಲಸಾಗಿ ಮೇಲ್ಮೇಲೆ ಕಾಣುತ್ತೆ. ಮುಂದೆ ಭತ್ತದ ತೆನೆಗಳನ್ನು ಬಿಡೋದು ಕಡಿಮೆ ಆಗುತ್ತೆ, ಬಿಟ್ಟರೂ ಸಣ್ಣ ತೆನೆ ಬಿಡುತ್ತೆ. ಇಷ್ಟೊಂದು ನಿಗಾ ವಹಿಸಿ ನಾವು ಭತ್ತದ ಕೃಷಿಯಲ್ಲಿ ರೈತರು ಆಸಕ್ತಿ ತೋರಿಸಿ ಬೆಳೆದ್ರೆ ನಾನು 20-30% ಇಳುವರಿ ನಾರ್ಮಲ್ ಪ್ರಾಕ್ಟೀಸ್ಗಿಂತ ಹೆಚ್ಚಿನ ಇಳುವರಿ ಬರುತ್ತೆ ಅಂತ ನಾನು ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ರೈತರಿಗೆ. ಇದರ ಬಗ್ಗೆ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ಇರುವಕ್ಕಿನಲ್ಲಿ ಈಗ ಹೊಸದಾಗಿ ರೈತ ತರಬೇತಿ ಕೇಂದ್ರ ಅಂತ ಹೋಗಿದ್ದೀನಿ, ನಾನೇ ಅಲ್ಲಿ ಮುಖ್ಯಸ್ಥನಾಗಿದ್ದೀನಿ. ನನ್ನ ದೂರವಾಣಿ ಸಂಖ್ಯೆ 9008618461 ಕರೆ ಮಾಡಿ, ಇಲ್ಲಾಂದ್ರೆ ತಮಗೆ ಬರಕ್ಕೆ ದೂರ ಆದ್ರೆ ಏನು ಹಾನಿಯಾಗಿದೆಯೋ ಅದನ್ನೊಂದು ಫೋಟೋ ಹೊಡೆದು ವಾಟ್ಸಪ್ ಅಲ್ಲಾದರೂ ಕಳಿಸ್ಕೊಡಿ, ನಾವು ಅದಕ್ಕೆ ಪ್ರತ್ಯುತ್ತರ ಪರಿಹಾರದ್ದು ಎಲ್ಲ ಸೂಚನೆ ಮಾಡಿಕೊಡ್ತಿದ್ವಿ. ಒಳ್ಳೇದು ಸರ್. ತಾವು ಇದುವರೆಗೂ ಭತ್ತದ ಸಸಿ ಮಡಿಯಲ್ಲಿ ಸಸ್ಯ ಸಂರಕ್ಷಣೆಯನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಕುರಿತು ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ರೈತ ಬಾಂಧವರೇ, ಕಿಸಾನ್ ಮಣಿ ಕಾರ್ಯಕ್ರಮದಲ್ಲಿ ಭತ್ತದ ಸಸಿ ಮಡಿಯಲ್ಲಿ ಸಸ್ಯ ಸಂರಕ್ಷಣೆ ಕುರಿತು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಕ್ರೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ರೈತ ತರಬೇತಿ ಕೇಂದ್ರ ಇರುವಕ್ಕಿಯ ಮುಖ್ಯಸ್ಥರಾದ ಡಾ ಬಿಕೆ ಶಿವಣ್ಣ ಇವರೊಂದಿಗಿನ ಸಂದರ್ಶನವನ್ನು ಕೇಳಿದ್ರಲ್ವಾ. ಇವರನ್ನು ಸಂದರ್ಶಿಸಿದವರು ಎಚ್ಎಂ ಮಹೇಶ್. ಈಗ ಒಂದು ಪರಿಸರ ಗೀತೆಯನ್ನು ಕೇಳೋಣ, ಬನ್ನಿ.

ಪೆಟ್ಟು ಬೀಳದ ಹಾಂಗ ಕಸುವಿರುವ ತಳಿಯಾಯಬೇಕು. ಪರಿಸರಕ ಪೆಟ್ಟು ಬೀಳದ ಹಾಂಗ ಕಸುವಿರುವ ತಳಿಯಾಯಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು ಲಕ್ಷ ಗೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು ಲಕ್ಷ ಗೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಬೇಕು ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು ಲಕ್ಷ ಗೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಪರಿಸರ ಗೀತೆಯನ್ನ ಕೇಳಿದಿರಿ. ಕೃಷಿ ಮಾರಾಟ ನೇರ ಸಂಪರ್ಕ, ಕೃಷಿ ಮಾರುಕಟ್ಟೆ ಮಾಹಿತಿಯ ವ್ಯವಸ್ಥೆ, ಇಂದಿನ ಉತ್ಪನ್ನವಾರು ದೈನಂದಿನ ವರದಿಯನ್ನು ನೋಡೋದಾದರೆ ಹುರುಳಿಕಾಯಿ, ಬೀನ್ಸ್ ಕನಿಷ್ಠ 7,800, ಗರಿಷ್ಠ 8,000, ಬೀಟ್ರೋಟ್ 1,800 2,000 ಗರಿಷ್ಠ, ಬದನೆಕಾಯಿ ಕ್ವಿಂಟಲ್ಗೆ 1,800 ಎಲೆಕೋಸು ಕ್ವಿಂಟಲ್ 2,800 ಕ್ಯಾರೆಟ್ 4,800 ಹೂಕೋಸು 2,800 ಸೌತೆಕಾಯಿ 1,800 ನುಗ್ಗೆಕಾಯಿ 2,800 ಹಸಿರು ಮೆಣಸಿನಕಾಯಿ 2,000 ಹಸಿ ಶುಂಠಿ ಕ್ವಿಂಟಲ್ 5,000 ಬೆಂಡೆಕಾಯಿ ಕ್ವಿಂಟಲ್ 1,800 ಈರುಳ್ಳಿ 4,400 ಇನ್ನು ಸ್ಥಳೀಯ ಕ್ವಿಂಟಲ್ 3,500 ಆಲೂಗಡ್ಡೆ, ಹೀರೆಕಾಯಿ ಕ್ವಿಂಟಲ್ 1,800 ತೊಂಡೆಕಾಯಿ 3,800 ಟೊಮ್ಯಾಟೊ 800 ಕೃಷಿ ಮಾರಾಟ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಉತ್ಪನ್ನವಾರು ದೈನಂದಿನ ವರದಿಯನ್ನ ಶಿವಮೊಗ್ಗ ಮಾರುಕಟ್ಟೆಯ ವರದಿಯನ್ನ ಇದುವರೆಗೂ ಕೇಳಿದಿರಿ. ಶಿವಮೊಗ್ಗ ನಗರ ಹಾಗೂ ಜಿಲ್ಲಾ ವ್ಯಾಪ್ತಿಯಲ್ಲಿ ಸೆಪ್ಟೆಂಬರ್ 7 ಗಣೇಶ ಹಬ್ಬದ ಪ್ರಯುಕ್ತ ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ನಂತರ ವಿವಿಧ ದಿನಾಂಕಗಳಂದು ವಿಸರ್ಜನೆಯನ್ನ ಮೆರವಣಿಗೆ ಮೂಲಕ ಹೊಳೆ, ನದಿ, ಕೆರೆಗಳು, ಹಿನ್ನೀರು ಪ್ರದೇಶಗಳಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ಸಂದರ್ಭದಲ್ಲಿ ತೆಪ್ಪ ಬಳಕೆ ಮಾಡಿದ್ದಲ್ಲಿ ಕೇವಲ 3-4 ಜನರಿಗೆ ಮಾತ್ರ ತೆಪ್ಪದಲ್ಲಿ ಹೋಗಲು ಅವಕಾಶವನ್ನು ನೀಡಿ ಕಡ್ಡಾಯವಾಗಿ ಲೈಫ್ ಜಾಕೆಟ್ ಬಳಸಿಕೊಂಡು ನುರಿತ ಈಜುಗಾರರ ಸಮ್ಮುಖದಲ್ಲಿ ಗಣಪತಿ ವಿಸರ್ಜನೆ ಮಾಡಬೇಕೆಂದು ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಅವರ ಆದೇಶಿಸಿರುತ್ತಾರೆ. ಹೊಳೆಹೊನ್ನೂರು ರಸ್ತೆಯಲ್ಲಿನ ಫೀಡರ್ 3/11 ಕೆವಿ ಮಾರ್ಗದಲ್ಲಿ ತಗುಲುವ ಮರಗಳ ಕಡಿತಲೆ ಕಾಮಗಾರಿ ಇರುವುದರಿಂದ ಸೆಪ್ಟೆಂಬರ್ 4 ಬೆಳಗ್ಗೆ ಅಂದರೆ ನಾಳೆ 10 ಸಂಜೆ 6 ಚಿಕ್ಕಲ್ಪುರ್ಲೆ, ಸಿದ್ದೇಶ್ವರ ನಗರ, ವೆಂಕಟೇಶ್ ನಗರ, ಸುಬ್ಬಯ್ಯ ಆಸ್ಪತ್ರೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಶಿವಮೊಗ್ಗ ನಗರ ಹಾಗೂ ಜಿಲ್ಲಾ ವ್ಯಾಪ್ತಿಯಲ್ಲಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಆಚರಣೆ ಪ್ರಯುಕ್ತ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲೆಯಲ್ಲಿ ಸಾರ್ವಜನಿಕ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ಹಿತದೃಷ್ಟಿಯಿಂದ ಸೆಪ್ಟೆಂಬರ್ 7ರಿಂದ ಗಣೇಶೋತ್ಸವ ಪೂರ್ಣಗೊಳ್ಳುವವರೆಗೂ ಹಾಗೂ ಸೆಪ್ಟೆಂಬರ್ 16ರಿಂದ ಈದ್ ಮಿಲಾದ್ ಹಬ್ಬ ಪೂರ್ಣಗೊಳ್ಳುವವರೆಗೂ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಡಿಜೆ ಸಿಸ್ಟಮ್ ಬಳಕೆಯನ್ನು ನಿಷೇಧಿಸಿ ಜಿಲ್ಲಾಧಿಕಾರಿ ಗೋದತ್ತ ಹೆಗಡೆ ಅವರು ಆದೇಶಿಸಿರುತ್ತಾರೆ. ಇನ್ನು ಶಿವಮೊಗ್ಗ ನಗರ ಹಾಗೂ ಜಿಲ್ಲಾ ವ್ಯಾಪ್ತಿಯಲ್ಲಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಆಚರಣೆ ಪ್ರಯುಕ್ತ ಮುಂಜಾಗ್ರತೆ